ನಮ್ಮ ಸುತ್ತಮುತ್ತ ಸಮಾಜನ ಆರೋಗ್ಯವಂತ ಮಾಡುವ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಬೆಳೆಗಳ ದೇಶಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ. ಇದಾಗಿತ್ತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಪೀಡೆನಾಶಕ ಪರೀಕ್ಷಾ ಪ್ರಯೋಗಾಲಯದ ಉಪನಿರ್ದೇಶಕರಾದ ಶ್ರೀ ಎ ಸಿ ಮಂಜು ಅವರು ಆಗಮಿಸಿದ್ದರು. ಮಂಜು ಸರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ಎಲ್ಲ ಕೇಳುಗರು, ಕರೆ ಮಾಡಿದವರಿಗೆ ನಮ್ಮ ಆಕಾಶವಾಣಿ ಬೆಂಗಳೂರು ವತಿಯಿಂದ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಡನೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದಿರಿ. ಇಂದಿನ ವಿಷಯ ದೇಸಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ. ಈ ವಿಷಯವಾಗಿ ಉತ್ತರಿಸಿದವರು ರಾಜ್ಯ ಪೀಡನಾಶಕ ಪರೀಕ್ಷಣಾ ಪ್ರಯೋಗಾಲಯದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಎ ಸಿ ಮಂಜು ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸಿಬಿ ಜೋಶಿ, ಗೋವಿಂದ ರಾಜ್ ಹಾಗೂ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಿಯ ಕೇಳುಗರೇ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿಯ ಕುರಿತಾಗಿ ಬಂಟ್ವಾಳ ತಾಲೂಕು ಕಡೆ ಶಿವಾಲಯದ ಸತ್ಯವತಿ ಕೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಲ್ಗೆ 36,000-52,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 36,000-48,500 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 25,000-28,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 9,000-22,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000-30,000, 2ನೇ ವರ್ಗ 1,000-25,000-30,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟ್ ಸಂಬಾರ್ ಕ್ವಿಂಟಾಲಿಗೆ 3,500-4,200 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,250-2,450 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,500-5,000, ಕೆಂಪು ಕ್ವಿಂಟಾಲಿಗೆ 4,400-5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,600-5,400 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 18,000-30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,500-64,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500-14,200 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500-6,000, ಕದಳಿ ಕ್ವಿಂಟಾಲಿಗೆ 6,000-7,000, ಗಾಳಿ ಕ್ವಿಂಟಾಲಿಗೆ 5,500-6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 7,000-8,000 ರೂಪಾಯಿ. ಕೇಳುಗರೆ, ಮಂಗಳೂರು ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳನ್ನು ಕೇಳಿದಿರಿ. ಇದೀಗ ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ವಾದಿರಾಜರ ರಚನೆ. ಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಟುವ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಟುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮಚ್ಯುತಗಲ್ಲದ ಅಸುರರ ಬಡಿವ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಮುರಾರಿಯ ತೋರಿಸಯ್ಯ ನಿಮಗೆ ಶರಣಾರ್ಥಿ ಚಿನ್ನ ಪ್ರಸನ್ನ ಶ್ರೀಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ ಚಿನ್ನ ಪ್ರಸನ್ನ ಶ್ರೀಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ ಅನ್ಯನಲ್ಲವೋ ನಾನು ಗುರುವೆಂಬೆ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಮಾಧವನ ತೋರಿಸ ಗುರುಕುಲೋತ್ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮೂಕಗೆ ಧರ್ಮ ಶ್ರವಣ ವಿದೇತಗೆ ಮೂಕಗೆ ಧರ್ಮ ಶ್ರವಣ ವಿದೇತಗೆ ಮೂಕಗೆ ಧರ್ಮ ಶ್ರವಣ ವಿದೇತಗೆ ಮೂಕಗೆ ಕರ್ಮಾನುಷ್ಠಾನವ ಎಸಗದಿರುವ ಕರ್ಮಾನುಷ್ಠಾನವ ಎಸಗದಿರುವ ಕರ್ಮಾನುಷ್ಠಾನವ ಎಸಗದಿರುವ ದುರ್ಮತಿ ಗೇತಕ್ಕೆ ಬ್ರಾಹ್ಮಣ ಜನ್ಮ ದುರ್ಮತಿ ಗೇತಕ್ಕೆ ಬ್ರಾಹ್ಮಣ ಜನ್ಮ ಧರ್ಮ ಶ್ರವಣ ವಿದೇತಕ್ಕೆ ಮೂಕಗೆ ಹುಟ್ಟು ಕುರುಡಗೆ ದೀಪವಿದೇತಕ್ಕೆ ಹುಟ್ಟು ಕುರುಡಗೆ ದೀಪವಿದೇತಕ್ಕೆ ಭ್ರಷ್ಟನಿಗೇತಕ್ಕೆ ಕುಲ ಧರ್ಮ